ಓ ರತ್ನಕ, ಓ ಬಂದೆ ಬಂದೆ ಬಂದೆ. ನೀವೇ ಬಂದು ನನ್ನ ಕಾದು ಕೂತಿದ್ದೀರಾ ಅಂತ ನಾನು ಒಳಗಿದ್ದೆ. ಸ್ವಲ್ಪ ತಯಾರಿ ಉಂಟಲ್ಲ ಹೇಗೂ. ಸುರೇಶ್ ಅಣ್ಣನಿಗೆ ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆ. ಸಾಮಾನ್ಯವಾಗಿ ಈಗ ಚಳಿಗಾಲ, ಬೆಳಗಿನ ಹೊತ್ತು ನೋಡಿದ್ರೆ ಒಂದಷ್ಟು ಹನಿ ಬೀಳ್ತದೆ, ಮಧ್ಯಾಹ್ನ ಹೋದ್ರೆ ಸಿಕ್ಕಾಪಟ್ಟೆ ಸೆಕೆ ಬಿಸಿಲು. ಹೌದು, ಮತ್ತೆ ಈಗ ಒಂದು ವಿಷಯ ಉಂಟು ಈ ಸಲ. ಎಂತ ಗೊತ್ತುಂಟ, ನನ್ನ ಗಂಟ್ಲು ಕಟ್ಟಿದೆ, ಅದು ಹೊಸ ವಿಷಯ ಅಲ್ಲ. ಏನಂತ ಹೇಳಿದ್ರೆ ಈ ಕೊರೋನಾ ಉಂಟಲ್ಲ ಈ ಸಲ, ಅಂತ ದೊಡ್ಡ ಉಪದ್ರವ ಕೊಡ್ಲಿಲ್ಲ, ಆದ್ರೆ ಹೆಚ್ಚಿನವರಿಗೆ ಕೊರೋನಾ ಆದವರಿಗೆಲ್ಲ ಈ ಗಂಟ್ಲು ಕಟ್ಟಿದ್ದು ಇಂಥದ್ದೇ. ಹೌದು, ಇದು ಗಂಟ್ಲು ಕಟ್ಟಿದವರಿಗೆಲ್ಲ ಕೊರೋನಾ ಬಂದಿದೆ ಅಂತ ಅರ್ಥ ಅಲ್ಲ, ಫ್ಲೂ ಅದು ಇದು ಎಲ್ಲದರಲ್ಲಿಯೂ ಬರ್ತದೆ. ಅಂತೂ ಎಲ್ಲರಿಗೂ ಜ್ವರ ಅಂತೂ ಬಂದಿದೆ, ಎಲ್ಲಾ ಮನೆಗಳಲ್ಲೂ ಜ್ವರ. ಈಗ ನನಗೆ ಕೂಡ ಮೊನ್ನೆವರೆಗೆ ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸುರೇಶ್ ಅಣ್ಣ. ನಾನು ಅಂದ್ರೆ ಮನೆಯಲ್ಲೇ ಕಷಾಯದಲ್ಲೇ ಕಡಿಮೆ ಮಾಡಿದ್ದು, ನಮ್ಮ ಒಳ್ಳೆ ಮೆಣಸಿನ ಕಷಾಯ ಅಷ್ಟೇ. ಒಂದೆರಡು ದಿವಸದಲ್ಲಿ ಸುಧಾರಿಸಿದ್ರೆ ಏನು ಸಮಸ್ಯೆ ಇಲ್ಲ. ಈ ಬೇರೆ ಆರೋಗ್ಯ ಸಮಸ್ಯೆಗಳು ಇರುವವರು ಇರ್ತಾರಲ್ಲ, ಅವರಿಗೆ ಇಂಥ ಒಂದು ಏನೋ ಒಂದು ಕೊರೋನಾ ಇನ್ಯಾವುದೊಂದು ವೈರಸ್ ಬಂದ್ರೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ಬಹುದು ಅಂತ. ಅದಕ್ಕೆ ಪರೀಕ್ಷೆ ಮಾಡ್ಕೊಳ್ಳಿ, ಸರಿಯಾದಂತಹ ಒಂದು ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ ಹೇಳುದು. ಹೌದು ಹೌದು. ಅಲ್ಲ ಮತ್ತೆ ನನಗೆ ಒಂದು ತಲೆಬಿಸಿ ಏನಂದ್ರೆ, ನಮ್ಮ ಅಣ್ಣನ ಮಗ ಒಬ್ಬ ಇದ್ದಾನೆ, ಅವ ಈ ವರ್ಷ SLC, ಈಗ ನಾಡ್ದು ಬರುವ ತಿಂಗಳು ಪರೀಕ್ಷೆ ಅಂತ ಪ್ರಿಪರೇಟರಿ ಪೂರ್ವ ತಯಾರಿ. ಇದು ಜೋರ್ ಜೋರಾಗಿ ಆಗ್ಲೇ ಬಂದ್ರೆ ಉಂಟಲ್ಲ ಮಕ್ಕಳಿಗೆ ಭಾರಿ. ಹೌದು ಹೌದು, ಅಂದ್ರೆ ಪರೀಕ್ಷೆಗಳೀಗ ನಡೀತಾ ಇರ್ತದೆ, ಈ ಮಕ್ಕಳಿಗೆ ಹೀಗೆ ಆರೋಗ್ಯ ಸಮಸ್ಯೆ ಆದ್ರೆ ಮತ್ತೆ ಒಂದು ದಿನ ಎರಡು ದಿನ ಅಲ್ಲ ಶಾಮಣ್ಣ, ಮೂರು ನಾಲ್ಕು ದಿನ ಅಲ್ಲ ಅವರು ಶಾಲೆಗೆ ಬರದೆ ಕೂತ್ಕೊಳ್ಬೇಕಾಗ್ತದೆ. ಮತ್ತೊಂದು ವಿಶೇಷ ಏನಂದ್ರೆ, ಈಗ ಕಳೆದ ಎರಡು ವರ್ಷಗಳಲ್ಲಿ ಈ ಕೊರೋನಾದಿಂದಾಗಿ ಪಠ್ಯಕ್ರಮಗಳನ್ನು ಕೂಡ ಕ್ಲಾಸ್ ನಲ್ಲಿ ಬಂದು ಕಲ್ತಂತದ್ದಲ್ಲ, ಅಲ್ಲ ಹೆಚ್ಚು ಕಮ್ಮಿ ಮನೆಯಲ್ಲೇ ಕೂತುಕೊಂಡು ಏನು ಆನ್ಲೈನ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಕಲ್ತಂತಹ ವಿಷಯಗಳು. ಹಾಗಾಗಿ ಎಷ್ಟು ಅವರ ತಲೆಗೆ ಹೋಗಿದೆ, ಅದನ್ನ ಯಾರು ಪರೀಕ್ಷೆ ಮಾಡಿದ್ರೆ ಅದು ಗೊತ್ತಿಲ್ಲ. ಹೌದು, ಹಾಗಾಗಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ ಈ ಸತಿ. ಇನ್ನೊಂದೀಗ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಕ್ಲಾಸ್ ರೂಮಿನಲ್ಲಿ ಅವರು ಬೆಳಗ್ಗಿಂದ ಸಂಜೆ ತನಕ ಕೂತ್ಕೊಳ್ಳುವಂತದ್ದು. ಈಗ ಮನೆಯಲ್ಲಿ ಆ ಕಡೆ ಈ ಕಡೆ ಅಡ್ಡಾಡಿಕೊಂಡು ತಿಂದುಕೊಂಡು ಮಲಗಿಕೊಂಡು ಹೇಗೋ ಇದ್ದ ಮಕ್ಕಳು ಕೂತ್ಕೊಳ್ಳಿಸ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸುರೇಶ್ ಅಣ್ಣ ಹೇಳಿದ್ದು ಹಾಗಲ್ಲ, ಪರೀಕ್ಷಾ ಸಿದ್ಧತೆಯ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸಬೇಕು ಇವಾಗ ಅಂತ. ಪರೀಕ್ಷಾ ಸಿದ್ಧತೆ ಅಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಮೊದಲೇ ಈ ಪರೀಕ್ಷೆ ಹೋದವರೆಲ್ಲ ಪಾಸ್ ಅಂತ ಮಾಡಿ, ಈ ವರ್ಷ ಹೋದವರೆಲ್ಲ ಪಾಸ್ ಇಲ್ಲ ಅಷ್ಟೇ ಆಗೋಗ, ಅದರದ್ದೊಂದು ತಲೆಬಿಸಿ ಉಂಟು. ಅದರ ಜೊತೆಗೆ ಈಗ ಅರ್ಧ ಅರ್ಧ ಕ್ಲಾಸ್ ಆಗಿದೆ. ಈಗ ರತ್ನಕ್ಕ ಹೇಳಿದ ಹಾಗೆ ಅವರು ಅರ್ಧ ಕೂತ್ಕೊಂಡಿದ್ದಾರೆ, ಅರ್ಧ ಮನೆಯಲ್ಲಿ ಮಲಗಿ ಪಾಠ ನೋಡಿದ್ದಾರೆ, ಎಲ್ಲ ಆಗಿದೆ. ಈಗ ನೆನಪು ಉಳಿಯುವುದಿಲ್ಲ, ಅದು ಉಳಿಯುವುದಿಲ್ಲ, ಇದು ಅಂತ ಎಲ್ಲ ತಲೆಬಿಸಿ ಅವರದು. ಮತ್ತೆ ಎಲ್ಲ ಸರಿ ಅರ್ಥವಾಗ್ಲಿಲ್ಲ ಅದೇ. ಅಂದ್ರೆ ಮೊದಲಿನ ಹಾಗೆ ಈಗ 90% 100% ಅಂತ ಯೋಚನೆ ಮಾಡುವ ಬದಲು, ಇರುವಂತಹದ್ದು ಎಷ್ಟು ನಾವು ಅಧ್ಯಯನ ಮಾಡಿದ್ದೆವು ಅದನ್ನ ಚೆನ್ನಾಗಿ ನೆನಪು ಮಾಡಿಕೊಂಡು ಪರೀಕ್ಷೆಯನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಪರೀಕ್ಷೆಯನ್ನು ಕೂಡ ತುಂಬಾ ಏನು ಸಮಸ್ಯಾತ್ಮಕವಾಗಿ ಮಾಡುವುದಿಲ್ಲ, ಅದನ್ನು ಕೂಡ ಬಹಳಷ್ಟು ಸರಳವಾಗಿ ಮಾಡುವಂತಹ ಒಂದು ಏನು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವಾಗ. ಸರಳ ಅಂತ ಹೇಳಿದ್ರೆ ಮೊದಲಿನಷ್ಟು ಕಷ್ಟ ಇಲ್ಲ ಇಲ್ಲ ಅಂತ ಹೇಳಿ, ಆದ್ರೂ ಕೂಡ ಮಕ್ಕಳಿಗೆ ತುಂಬಾ ಟೈಮ್ ಆಯ್ತು. ಹೌದು, ಅವರದಲ್ಲಿ ಒಂದು ರೀತಿಯ ಆತಂಕ ಇರ್ತದೆ, ಅವರ ಹೆತ್ತವರಿಗಂತೂ ಇನ್ನೂ ಜಾಸ್ತಿ ಆತಂಕ ಇರ್ತದೆ, ಏನಾಗ್ತದೋ ಹೇಗಾಗ್ತದೋ ಅಂತ. ಹೌದು, ಅದಕ್ಕೆ ಯೋಗಾಸನ ಎಲ್ಲ ಮಾಡುವವರು ಇರ್ತಾರಲ್ಲ, ಅವ್ರು ಹೇಳುವಂತದ್ದೇನು ಅಂದ್ರೆ, ಹೆಚ್ಚು ಓದ್ಲಿಕ್ಕೆ ಹೋಗ್ಬೇಡಿ ಅಂತ. ಟೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ, ಅದರ ಜೊತೆಗೆ ವ್ಯವಸ್ಥಿತವಾಗಿ ಸ್ವಲ್ಪ ಸ್ವಲ್ಪ ಓದ್ತಾ ಹೋಗಿ ಸಾಕಷ್ಟು ಆಹಾರವನ್ನು ಒಳ್ಳೆ ರುಚಿಯಾದಂತಹ ಆಹಾರವನ್ನು ಸೇವಿಸಿ ಸಾಕಷ್ಟು ವ್ಯಾಯಾಮವನ್ನು ಮಾಡಿ ಜೊತೆಗೆ ರೆಸ್ಟ್ ಅನ್ನು ಕೂಡ ತಗೊಳ್ಳಿ, ಹಾಗಿದ್ರೆ ಪರೀಕ್ಷೆಯನ್ನು ಎದುರಿಸುವುದು ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಈಗ ಶಾಮಣ್ಣ ಯೋಗಾಸನ ಅಂತ ಹೇಳುವಾಗ ನೆನಪಾಯ್ತು ನನಗೆ, ಅಂದ್ರೆ ಇಲಾಖೆಯಿಂದಲೇ ಎಲ್ಲ ಶಾಲೆಗಳಲ್ಲೂ ಕೂಡ ಈಗ ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಮನಸ್ಸಿಗೆ ದೇಹಕ್ಕೆ ಎರಡು ರೀತಿಯಿಂದಲೂ ಕೂಡ ಅದು ಒಳ್ಳೇದು ಅಂತ. ಅಂದ್ರೆ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಎಲ್ಲ ಕಡೆಗಳಲ್ಲೂ ಈಗ ಮಕ್ಕಳಿಗೆ ಅದನ್ನು ಮಾಡಿಸ್ತಾ ಇದ್ದಾರೆ, ಅದು ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ಸಹಾಯ ಆಗ್ತದೆ. ಅದು ಸರಿ, ಈಗ ಅದು ಒಂದು ವಿಷಯ ಯೋಗಾಸನ ಮಾಡುವಂತದ್ದು ನೆನಪಿಟ್ಟುಕೊಳ್ಳುವಂತ, ಆದ್ರೆ ಅದರ ಜೊತೆಗೆ ಈ ಟೆನ್ಷನ್ ಅನ್ನುವಂಥದ್ದು ಉಂಟಲ್ಲ. ಹೌದು, ಈ ಮಕ್ಕಳಿಗೆ ಮೊದಲೇ ಟೆನ್ಷನ್, ಅವರಿಗೂ ಟೆನ್ಷನ್, ಹೆತ್ತವರಿಗೂ ಟೆನ್ಷನ್, ಅವ್ರ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡ್ತಾರೆ. ಈಗ ಮಾರ್ಕು ಈ ವರ್ಷ ಉಂಟು ಅಂತ ಹೇಳುವಾಗ ಅವನಿಗೆ 90, 95, 99 ಸಾಧ್ಯ ಆದ್ರೆ 100 ಸಿಗಬೇಕು ಅಂತೇಳಿ ಎಲ್ಲರದ್ದು ಕೂಡ ಏರ್ಪಾಡು. ಈಗ ನೀವು ಹೇಳಿದ್ದೇನಂತ ಹೇಳಿದ್ರೆ, ಈ ಯಾರೋ ಯೋಗಾಸನದವರು ಹೇಳಿದ್ದು ಅಂತ ಹೇಳಿದ್ದಲ್ಲ, ಪರೀಕ್ಷೆಯ ಫಲಿತಾಂಶದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ನೀವು ಓದುವಂತಹದ್ದು ನಿಮ್ಮ ಪಟ್ಟಂತಹ ಒಂದು ಶ್ರಮ ಇದೆಯಲ್ಲ ಅದಕ್ಕೆ ಒಂದು ಪ್ರತಿಫಲ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಈಗ ನನಗೆ 99 ಸಿಗಬೇಕಿದ್ರೆ ನಾವು ಅಷ್ಟು ಪ್ರಯತ್ನ ಅಲ್ಲಪ್ಪ, ನಮ್ಮ ಪ್ರಯತ್ನ ನಾವು ಮಾಡುದು. ಈಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಲ್ವಾ, ನಮ್ಮ ಪ್ರಯತ್ನವನ್ನ ಮಾಡುವಂತಹದ್ದು ಅದರ ಫಲಾಫಲಗಳನ್ನ ದೇವರಿಗೆ ಬಿಡುದು ಅಂತ. ನನಗೆ ಫಲಾಫಲದ ಮೇಲೆಯೂ ಅಪೇಕ್ಷೆ ಉಂಟು, ಅದು ತೊಂದರೆ. ಅದು ಹೋಗ್ಲಿ, ಪರೀಕ್ಷೆಯ ವಿಚಾರ ಹೇಗೂ ನಡೀತದೆ. ಈಗ ಬಜೆಟಿನ ಬಗ್ಗೆ ಏನು ನಿನ್ನ ಸಮಸ್ಯೆ? ಮನೆಯ ಬಜೆಟ್ ಈಗ ಮೊದಲು ಮನೆಯದಲ್ವಾ ಸುರೇಶ್ ಅಣ್ಣ, ಮತ್ತೆ ಅಲ್ವಾ ದೇಶದ್ದು. ಈಗ ನಾವು ಮನೆಯಿಂದ ಅಲ್ವಾ ಆರಂಭ ಮಾಡುದು ಎಲ್ಲವದು ಕೂಡ. ಮತ್ತೆ ಈಗ ಎಲ್ಲದಕ್ಕೂ ಹಾಗೆ, ಸ್ವಚ್ಛತೆಯಿಂದ ಹಿಡಿದು ಆರೋಗ್ಯಕ್ಕೆ ಎಲ್ಲದಕ್ಕೂ ಮೊದಲು ಮನೆ. ಈಗ ಮನೆಯಲ್ಲಿ ಕೂಡ ಹಾಗೆ, ಕೈಗೆ ಬರುವ ಹಣ ಎಷ್ಟು, ಹೋಗುವ ಹಣ ಎಷ್ಟು, ಲೆಕ್ಕಾಚಾರ ಇರಬೇಕು. ಇಲ್ಲದಿದ್ರೆ ಈಗ ನಾವು ಬರುವುದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ಏನಾಗ್ತದೆ ನಮಗೆ, ಮತ್ತೆ ಕೊನೆಗೆ ಏನಿಲ್ಲ, ಬಜೆಟ್ ಅಂತ ಆಗ್ತದೆ. ಆದ್ರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. ಮತ್ತೆ ಸ್ವಲ್ಪ ಉಳಿಸುವ ಪ್ರಯತ್ನ ಮಾಡಿದ್ರೆ, ಈಗ ಮಕ್ಕಳು ಎಲ್ಲ ಇದ್ರೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು, ಬೇರೆ ಬೇರೆ ಆ ಒಂದು ವಿಭಾಗಗಳನ್ನ ಮಾಡಿ ಬಜೆಟ್ ಅಂತ ತಯಾರಿಸಿದ್ರೆ ಒಳ್ಳೇದದು. ವಿದ್ಯಾಭ್ಯಾಸ ಅಂತ ಹೇಳುವಾಗ ನನಗೆ ನೆನಪಾಯ್ತು, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ, ಅದರಲ್ಲಿ ಒಂದು ವಿಷಯ ಹೇಳಿದ್ದಾರೆ ಏನೆಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಈಗ ವಿದ್ಯಾಭ್ಯಾಸ ಮಾಡಿದ ಮಕ್ಕಳಿಗೆ ಹೊಸ ಹೊಸ ಉದ್ಯೋಗಗಳನ್ನ 60 ಲಕ್ಷದಷ್ಟು ಉದ್ಯೋಗಗಳನ್ನ ಸೃಷ್ಟಿಸುವ ಒಂದು ಬಜೆಟ್ ಅಲ್ಲಿ ಯೋಜನೆ ಉಂಟು ಅಂತ ಹೇಳಿದ್ರೆ, ಸ್ವ ಉದ್ಯೋಗ, ಹೌದು ಸ್ವ ಉದ್ಯೋಗ ಆಗಿರ್ಬೋದು ಅಥವಾ ಬೇರೆ ಕಡೆ ಉದ್ಯೋಗ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಚಿಕ್ಕ ಕೈಗಾರಿಕೆ ಮತ್ತೆ ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆಲ್ಲ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇರುವಾಗ ಅಲ್ಲಿ ಕೂಡ ಕೆಲವು ಉದ್ಯೋಗಗಳು ಸೃಷ್ಟಿಯಾಗ್ತವೆ. ನಮ್ಮೊಬ್ರು ದೊಡ್ಡ ಏನು ಆರ್ಥಿಕ ತಜ್ಞರು ಅಂತ ಹೇಳ್ಬೋದು, ಅವರು ನಿನ್ನೆ ಮಾತಾಡುವಾಗ ಒಬ್ರು ಹೇಳಿದ್ರು, ಉದಾಹರಣೆಗೆ ಅವರ ಮನೆಯಲ್ಲೇ ಒಬ್ರು ಕೆಲಸಕ್ಕೆ ಬರ್ತಾ ಇದ್ದಂತ ಒಬ್ಬರ ಮಗಳಿಗೆ ಈ ವರ್ಷ ಡಿಗ್ರಿ ಆದವಳಿಗೆ ಈಗ 14,000 ರೂಪಾಯಿ ವರ್ಕ್ ಎಟ್ ಹೋಮ್ ಮನೆಯಲ್ಲೇ ಕೆಲಸ ಮಾಡಿ ಅಂತ ಹೇಳಿದ್ರೆ, ಈ ತರ ಯೋಚನೆ ಮಾಡ್ಬೇಕಾಗ್ತದೆ. ನಾವು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು, ಹಾಗಿದ್ರೆ ಉದ್ಯೋಗ ಕೂಡ ಒಳ್ಳೆ ಸಿಗ್ತದೆ. ಸುರೇಶ್ ಅಣ್ಣ ಈಗ ಹೇಳುವಾಗ ನಿನ್ನೆ ಪೇಪರ್ ಅಲ್ಲಿ ನೋಡಿದ್ದು ಒಂದು ನೆನಪಾಯ್ತು ನನಗೆ. ಈಗ ಇಲ್ಲೆಲ್ಲ ಈ ಎಫ್ ಪಿ ಒ ಅಂತ ಕೇಳಿರ್ಬೇಕು ನೀನು. ಎಫ್ ಪಿ ಒ ಅಂದ್ರೆ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ. ಈಗ ತೆಂಗು ರೈತ ಉತ್ಪಾದಕ ಕಂಪನಿ ಅಂತ ಇಲ್ಲೆಲ್ಲ ಆರಂಭ ಆಗಿದೆ. ಅದರಲ್ಲಿ ಸಾಕಷ್ಟು ಜನ ಸದಸ್ಯರಿದ್ದಾರೆ, 2,000-3,000 ಜನ ಸದಸ್ಯರಿದ್ದಾರೆ. ಇವರು ಮಹಿಳೆಯರಿಗಂತಲೇ ವಿಶೇಷವಾಗಿ ರತ್ನಕ್ಕೆ ಕೇಳಿದ್ರಿಂದ ಮಡಲಿನಿಂದ ಹಿಡಿಸೂಡಿ ಮಾಡುದಂತೆ. ಇದಕ್ಕೆ ರಾಜಸ್ಥಾನದಲ್ಲಿ ಬಹಳಷ್ಟು ಬೇಡಿಕೆ ಇದೆಯಂತೆ. ಹಾಗಾಗಿ ಎಷ್ಟೋ ಸಾವಿರ ಹಿಡಿಸುಡಿ ಬೇಕು ಅಂತ ಅಲ್ಲ, ಎಷ್ಟು ಲಕ್ಷವೋ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ. ಅಲ್ಲ ಈಗ ನೀವು ಹೇಳಿದ್ದು ನಾನು ನಗಾಡ್ಬಹುದು ಅಂತ, ಆದ್ರೆ ನಾನು ಮನೆಯಲ್ಲಿ ಅದರಲ್ಲೇ ಗುಡಿಸುದಲ್ವಾ? ಅದರಲ್ಲೇ ಗುಡಿಸುದು ಹೌದು, ಗ್ರಾಮೀಣ ಪ್ರದೇಶದಲ್ಲಿರುವ ಮಹಿಳೆಯರಿಗೂ ಕೂಡ ಒಂದು ಉದ್ಯೋಗ ಆಗ್ತದೆ, ಸಂಪಾದನೆ ಆಗ್ತದೆ. ಹೌದು, ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು ಅಂದ್ರೆ ಹೀಗೆ. ಅದೇ ಅದಕ್ಕೆ ಸಣ್ಣ ಕೈಗಾರಿಕೆಗಳು ಅಂತ ನಾವೇನ್ ಹೇಳ್ತೇವೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಅವರಿಗೂ ಕೂಡ ಪ್ರೋತ್ಸಾಹ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದ್ದಾರೆ. ಈಗ ನಿಜವಾಗಿ ಪ್ಲಾಸ್ಟಿಕ್ ಎಲ್ಲ ಬಂದು ಮಾರುಕಟ್ಟೆಗೆ, ಅದಕ್ಕೆ ಬೇಡಿಕೆ ಕಡಿಮೆ ಆಗಿದೆ. ಹೌದೌದು, ಆದ್ರೆ ಅದು ಈಗ ತೆಂಗಿನ ಮರ ಎಲ್ಲರ ಮನೆಯಲ್ಲೂ ಒಂದು ಎರಡು ಇರ್ತದೆ, ಅದರ ಮಡಲು ಸಿಗ್ತದೆ, ಅವರವರಿಗೂ ಮಾಡಬಹುದಲ್ಲ, ಪ್ರತಿಯೊಬ್ಬರಿಗೂ ಮಾಡಬಹುದು. ಹೌದು, ಇಂತಹ ಸಂದರ್ಭದಲ್ಲಿ ಇಂತಹ ಯೋಜನೆಗಳಿಂದಾಗಿ ಈಗ ಗ್ರಾಮೀಣಾಭಿವೃದ್ಧಿಯಲ್ಲಿ ಇಂತಹದ್ದು ಯೋಜನೆಗಳು ಬಂದ್ರೆ ನಮ್ಮ ರೈತರ ಮಕ್ಕಳಿಗೆ ಕೂಡ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ. ಈ ವರ್ಷದ ಬಜೆಟ್ ಅಲ್ಲಿ ರೈತರಿಗೆ ಸ್ವಲ್ಪ ಬೇರೆ ಬೇರೆ ವಿಷಯಗಳಲ್ಲಿ ಎಣ್ಣೆ ಕಾಳು ಬೆಳೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರಂತೆ, ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರಂತೆ. ಅದರ ಜೊತೆಗೆ 2022 ಕಿರುಧಾನ್ಯ ವರ್ಷ ಅಂತಲೇ ಆಚರಣೆ ಮಾಡ್ತಾರಂತೆ, ಮೈನರ್ ಮಿಲೆಟ್ಸ್ ಅಂತ ಹೇಳ್ತೀವಲ್ಲ. ಈಗ ನಾವು ಸಾಮಾನ್ಯವಾಗಿ ಆಹಾರ ಬೆಳೆಗಳು ಅಂತ ಯೋಚನೆ ಮಾಡಿದಾಗ ಭತ್ತ ಅಕ್ಕಿಯ ಬಗ್ಗೆ ಹೇಳ್ಬೋದು ಅಥವಾ ಗೋಧಿಯ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಈ ಕಿರುಧಾನ್ಯಗಳು ಅಂತ ಹೇಳ್ತಿರಲ್ಲ, ನವಣೆ ಆಗ್ಬೋದು ಅಥವಾ ಸಾಮೆ ಅಂತ ಇರ್ತದೆ, ಹಾಗೆ ಬರಗು ಅಂತಿದೆ, ಇಂಥವುಗಳ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ಈ ಬಜೆಟ್ನಲ್ಲಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ವಿಶೇಷವಾಗಿ ನೀರು ಕಡಿಮೆ ಸಾಕಾಗುವಂತಹ ಬೆಳೆಗಳಿವು. ಮತ್ತೆ ನೀರು ಅಂತ ಹೇಳುವಾಗ ನದಿ ಜೋಡಣೆಗೆ ಈ ಸಲವೇ ಮೊದಲ ಸಲ ಬಜೆಟ್ ಅಲ್ಲಿ ನದಿ ಜೋಡಣೆಗೆ ಅಂತ ಹೇಳಿ ಹಣವನ್ನ ಮೀಸಲಿಟ್ಟಿದ್ದಾರಂತೆ. ಕೆಲವು ನದಿಗಳನ್ನ, ಕೃಷ್ಣಾ ನದಿಯನ್ನ, ಗೋದಾವರಿಯನ್ನ ಎಲ್ಲ ಬೇರೆ ಬೇರೆ ಇದಕ್ಕೆ ಜೋಡಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರಂತೆ. ಅದೇ ನಾನು ಹೇಳಿದ್ನಲ್ಲ, ಆರ್ಥಿಕ ತಜ್ಞರು ಅಂತ ಅವ್ರು ಹೇಳಿದ್ರು, ಇಷ್ಟರವರೆಗೆ ಬಜೆಟ್ ಅಲ್ಲಿ ಅದಕ್ಕೆ ದುಡ್ಡು ಇಡ್ಲಿಲ್ಲ, ಇದು ಮೊದಲ ಬಾರಿಗೆ ಅದನ್ನು ಇಟ್ಟದ್ದು ಅಂತ. ಕೃಷಿಯ ಬಗ್ಗೆ ಇನ್ನೂ ಒಂದು ಮಾತನ್ನ ಹೇಳಬೇಕು, ಈಗ ಡ್ರೋನ್ ಅಂತ ಕೇಳಿದೀವಲ್ಲ, ಅದರ ಮೂಲಕ ಸಿಂಪರಣೆ ಮಾಡುವುದಿರ್ಬೋದು ಅಥವಾ ಒಂದು ಸರ್ವೆ ಮಾಡುವಂತಹದ್ದು, ನಕ್ಷೆ ಮಾಡುವಂತಹದ್ದು, ಈ ಕೆಲಸಕ್ಕೂ ಕೂಡ ಒಂದು ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ಅಂತ ಹೇಳಿ. ಅದರ ಜೊತೆಗೆ ಪ್ರತಿ ಮನೆಗೂ ಕೂಡ ನಳ್ಳಿಯ ಮೂಲಕ ಕುಡಿಯುವ ನೀರಿನ ಸಂಪರ್ಕವನ್ನು ಕೊಡಬೇಕು ಅನ್ನುವಂತಹದ್ದು, ಇದಕ್ಕೂ ಕೂಡ ಸಾಕಷ್ಟು ಒತ್ತನ್ನು ನೀಡಲಾಗಿದೆ. ಈಗ ಅದರಿಂದ ಇನ್ನೊಂದು ಪ್ರಯೋಜನ ಏನು ಅಂತ ಹೇಳಿದ್ರೆ ಸುರೇಶ್ ಅಣ್ಣ, ಈಗ ಪ್ರತಿ ಮನೆಯಲ್ಲೂ ಕೂಡ ಖಾಲಿ ಜಾಗ ಒಂದು ಸ್ವಲ್ಪ ಇರ್ತದೆ ಹಳ್ಳಿಗಳಲ್ಲಿ, ನೀರಿಲ್ಲದೆಯೂ ಇರಬಹುದು, ಮಾಡುವವರಿಲ್ಲದೆಯೂ ಇರಬಹುದು, ಅದು ಖಾಲಿ ಬಿದ್ದಿದೆ. ಅಂತ ಜಾಗಗಳನ್ನೆಲ್ಲ ಇನ್ನೀಗ ಒಂದು ತರಕಾರಿಗೋ ಅಥವಾ ಸಣ್ಣ ಪುಟ್ಟ ಕೃಷಿಗೋ ಉಪಯೋಗ ಮಾಡಲಿಕ್ಕೆ ಸಹಾಯ ಆಗಬಹುದು. ಹೌದು, ಮತ್ತೆ ಅದೇನೋ ಭತ್ತಕ್ಕೆ ಇದಕ್ಕೆಲ್ಲ ಬೆಂಬಲ ಬೆಲೆಗೂ ಕೂಡ ಅದರಲ್ಲಿ ದುಡ್ಡು ಮೀಸಲಿಟ್ಟಿದ್ದಾರಂತೆ. ಬೆಂಬಲ ಬೆಲೆ ಕೊಟ್ರೆ ಹೆಚ್ಚೆಚ್ಚು ಜನ ಕೃಷಿ ಮಾಡ್ತಾರೆ ಅಂತ ಆಯ್ತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಹಾಗೆಯೇ ಬೇರೆ ಬೇರೆ ಕೈಗಾರಿಕೆಗಳಿಗೆ ಇದಕ್ಕೂ ಕೂಡ ಬಜೆಟ್ ಅಲ್ಲಿ ಒಂದು ಇದು ಇಟ್ಟಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾವು ಸಾಮಾನ್ಯವಾಗಿ ಸಂಪರ್ಕದ ಬಗ್ಗೆ ಯೋಚನೆ ಮಾಡುವಾಗ ರಸ್ತೆಗಳ ಬಗ್ಗೆ ಯೋಚನೆ ಮಾಡ್ತೀವಿ. ನ್ಯಾಷನಲ್ ಹೈವೇ ಅಂತ ಇದೆಯಲ್ಲ, ರಾಷ್ಟ್ರೀಯ ಒಂದು ಹೆದ್ದಾರಿಗಳು, ಇವುಗಳನ್ನ ಸುಮಾರು ಒಂದು ವರ್ಷದಲ್ಲಿ 2022-23 25,000 kilometer ನಷ್ಟು ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಬೇಕು, ಹೊಸದಾಗಿ ಸೇರ್ಪಡೆ ಆಗಬೇಕು ಅಂತ ಯೋಜನೆ ಇದೆ. ಹೌದು, ಪ್ರವಾಸೋದ್ಯಮಕ್ಕೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡುವುದಕ್ಕೆ ಈ ರೋಪ್ ವೇ ಅಂತ ಇದೆಯಲ್ಲ, 60 kilometer ಉದ್ದಷ್ಟು ಸಹಾಯಧನವನ್ನು ಕೊಡ್ತಾ ಇದ್ದಾರಂತೆ. ಅದೆಲ್ಲ ಸರಿ, ಈಗ ಆದರೆ ಈ ಬಜೆಟ್ ಇದು ಇಡೀ ದೇಶದ್ದಾಯ್ತು. ಹೌದು, ಮನೆಯ ಬಜೆಟ್ ಹೇಳಿ ರತ್ನಕ್ಕ ಹೇಳಿದ್ರು. ಹೌದು, ಈಗ ನಾನು ಮನೆಯದ್ದು ಬಜೆಟ್ ಒಂದು ಮಾಡಬೇಕು ಅಂತ ಇದ್ದೇನೆ. ಇದೆಂತ ಕತೆ, ಯಾಕಂತ ಹೇಳಿದ್ರೆ ಈಗ ದೇಶದ ಬಜೆಟ್ ನಿಂದ ದೇಶಕ್ಕೆ ಇದಾಗ್ಬೋದು, ನನ್ನ ಮನೆಯ ಒಂದು ವ್ಯವಸ್ಥೆ ಆಗುದಿಲ್ಲ ಅಲ್ಲ. ಹೋದ ವರ್ಷ ಈ ಕೊರೋನಾದಿಂದಾಗಿ ಕೆಲವೆಲ್ಲ ತೊಂದರೆಗಳಾಗಿದ್ದಾವೆ, ಆದ್ರಿಂದ ನಮ್ಮ ಬಜೆಟ್ ತುಂಬಾ ಕೋತಾ ಬಜೆಟ್ ಅಷ್ಟಾಗುವಾಗ, ಈ ವರ್ಷ ಒಂದು ನಮ್ಮದು ಅಭಿವೃದ್ಧಿಯತ್ತ ನಡೆದು ಒಂದು ಕೋತಾ ಬಜೆಟ್ ಇಂದ ಆದಾಯದ ಬಜೆಟ್ ತರಬೇಕು ಅಂತ ಒಂದು ಯೋಚನೆ ಉಂಟು. ಹಾಗಿದ್ರೆ ಸುರೇಶ್ ಅಣ್ಣ, ಈಗ ಕೆಲವು ವಸ್ತುಗಳು ತರುವುದಕ್ಕೆಲ್ಲ ಕೋತಾ ಮಾಡ್ತಾರೆ ಈಗ ಮನೆಯಲ್ಲಿ. ಈಗ ಮಿತವ್ಯಯ ಎನ್ನುವುದು ಕಂಜೂಸ್ ಅಲ್ಲ ಅಂತ, ಹಾಗೆ ನಮಗೆ ಎಷ್ಟು ನಮ್ಮ ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟು ಮಾತ್ರ ಖರ್ಚು ಮಾಡಬೇಕು, ಅಷ್ಟು ಮಾತ್ರ ಖರೀದಿ ಮಾಡಬೇಕು. ಹಾಗಿದ್ದಾಗ ಉಳಿತಾಯ ಕೂಡ ಸಾಧ್ಯ ಆಗ್ತದೆ. ಎಷ್ಟು ಕಡಿಮೆ ಆದಾಯ ಇದ್ರೂ ಕೂಡ ಉಳಿತಾಯ ಸಾಧ್ಯ ಆಗ್ತದೆ. ದುಂದು ವೆಚ್ಚ ಬೇಡ ಅಂತ ಅಷ್ಟೇ. ಈಗ ನಾನು ಡಾಕ್ಟರ್ಗೆ ಒಂದು ಹೋಗದೆ ಒಂದು ಮಿತವ್ಯಯ ಮಾಡಿ ನಮ್ಮ ರತ್ನಕ್ಕನ ಒಂದು ಕಷಾಯದಿಂದ ಗಂಟಲನ್ನ ರಿಪೇರಿ ಮಾಡುವ, ರೆಡಿ ಇದೆ ಕಷಾಯ, ತರ್ತೇನೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಕಿಸಾನ್ ವಾಣಿಯಲ್ಲಿ ಈಗ ಕೇಳಿ ಆರೋಗ್ಯ ಮಾಹಿತಿ. ಕೇಳುಗರೆ, ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು. COVID-19 ಸಂದರ್ಭದಲ್ಲಂತೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲಸ ಮಾಡುವಂತಹ ರಕ್ಷಣಾ ವ್ಯವಸ್ಥೆಯನ್ನು ಒಟ್ಟಾಗಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ಪ್ರತಿರೋಧಕ ವ್ಯವಸ್ಥೆ ಎಂದು ಹೇಳಬಹುದು. ವಿವಿಧ ರೀತಿಯ ಪ್ರೋಟೀನ್ಗಳು, ಬಿಳಿ ರಕ್ತ ಕಣಗಳು, ಆಂಟಿಬಾಡಿಗಳು ಈ ರಕ್ಷಣಾ ವ್ಯವಸ್ಥೆಯ ಸೂತ್ರಧಾರಿಗಳು. ಪ್ರತಿ ಕ್ಷಣವು ದೇಹವನ್ನು ರಕ್ಷಿಸುವ ಗುರುತರ ಜವಾಬ್ದಾರಿ ಈ ರಕ್ಷಣಾ ವ್ಯವಸ್ಥೆಗೆ ಇರ್ತದೆ. ನಮ್ಮ ದೇಹವನ್ನು ಇತರ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ಗಳು ಅಥವಾ ಶಿಲೀಂಧ್ರಗಳು ಇಲ್ಲವೇ ಇನ್ನಾವುದೇ ಅಪಾಯಕಾರಿ ಅಪರಿಚಿತ ವಸ್ತುಗಳು ಪರಕಾಯ ಪ್ರವೇಶ ಮಾಡಿದ ಕೂಡಲೇ ಈ ರಕ್ಷಣಾ ವ್ಯವಸ್ಥೆ ಸಕ್ರಿಯವಾಗ್ತದೆ. ಈ ಅಪರಿಚಿತ ವಸ್ತುಗಳ ಮೇಲೆ ದಾಳಿ ಮಾಡಿ ದೇಹವನ್ನು ರಕ್ಷಿಸುತ್ತವೆ. ಈ ರಕ್ಷಣಾ ವ್ಯವಸ್ಥೆಯನ್ನು ಮುಖ್ಯವಾಗಿ ಆಕ್ಟಿವ್ ಮತ್ತು ಪ್ಯಾಸಿವ್ ರಕ್ಷಣಾ ವ್ಯವಸ್ಥೆ ಎಂದು ವಿಂಗಡಿಸಬಹುದು. ಹುಟ್ಟಿನ ಮಗು 1-2 ವರ್ಷದವರೆಗೆ ರೋಗಾಣುಗಳಿಂದ ಪಾರಾಗುವುದಕ್ಕೆ ತಾಯಿಯಿಂದ ಪ್ಲಾಸೆಂಟಾದ ಮುಖಾಂತರ ರಕ್ತದಲ್ಲಿ ತಾಯಿಯ ರಕ್ತದಿಂದಲೇ ಆಂಟಿಬಾಡಿಗಳನ್ನು ಪಡೆದಿರುತ್ತವೆ. ಇದನ್ನು ಪ್ಯಾಸಿವ್ ಅಥವಾ ನಿಯಂತ್ರಿತ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಿಷ್ಕ್ರಿಯಗೊಂಡ ರೋಗಾಣುಗಳ ನಿಷ್ಕ್ರಿಯ ವಿಷರಹಿತ ಪ್ರೋಟೀನ್ ಅನ್ನು ದೇಹಕ್ಕೆ ಲಸಿಕೆಯ ಮೂಲಕ ನೀಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡಲಾಗ್ತದೆ. ಇದನ್ನು ಆಕ್ಟಿವ್ ಅಥವಾ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗ್ತದೆ. ಆಕ್ಟಿವ್ ಇಮ್ಯುನಿಟಿಯಲ್ಲಿ 2 ವಿಧಗಳಿವೆ. ನಮಗೆ ಅರಿವಿಲ್ಲದೆ ರೋಗ ಬಂದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ರೋಗಾಣುಗಳ ವಿರುದ್ಧ ಹೋರಾಡಿ ಆ ರೋಗಾಣುವಿನ ವಿರುದ್ಧ ಸಮರ ಸಾರಿ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇದು ಬಹಳ ಉತ್ತಮವಾದಂತಹ

ನಮ್ಮ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಬಾರೆ ನಮ್ಮ ನೀ ತನಕ ಬಹು ಕರುಣದಿಂದಲೀ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಬಹು ಕರುಣದಿಂದಲೀ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜಗದ ಪೀತಾಂಬರ ನಿಲಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಜಗದ ಪೀತಾಂಬರ ನಿಲಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ತುಂಡು ಕರದಲ್ಲೇ ಹೊಳೆಯುತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯುತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ. ಪುರಂದರದಾಸರ ಕೀರ್ತನೆ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಣಲಿಲ್ಲ ಹರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಣಲಿಲ್ಲ ಉಣಲಿಲ್ಲ ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡುವೆಲ್ಲೋ ಪ್ರಾಣಿ ಹರಿ ಕೊಡದ ಕಾಲಕ್ಕೆ ಬಾಯಿ ಬಿಡುವೆಲ್ಲೋ ಪ್ರಾಣಿ ಗರಿ ಕೊಟ್ಟ ಕಾಲಕ್ಕೆ ಉಣಲಿಲ್ಲ ಉಣಲಿಲ್ಲ Thank you. ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ. ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಮತ್ತೆ ಉಪ್ಪಿಲ್ಲದೆ ಉಂಡೆಲ್ಲೋ ಪ್ರಾಣಿ. ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಪಾಪಾಗ ಹತ್ತು ಸಾವಿರ ಹೊನ್ನು ತಿಪ್ಪೆಯಲ್ಲಿ ಪಾಪಾಗ ಮೃತ್ತಿಗೆ ಬಾಯಲ್ಲಿ ಬಿದ್ದಲು ಪ್ರಾಣಿ. ಹರಿಕೊಂಡ ಕಾಲಕ್ಕೆ ಉಡಲಿಲ್ಲ ಉಡಲಿಲ್ಲ. ಪುರಂದರದಾಸರ ಇನ್ನೊಂದು ಕೀರ್ತನೆ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ. ಚಂಡಭಟರಾಗಿ ನಡೆದು ಕತ್ತಿಡಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ. ಅಂಗಡಿಗಳನ್ನು ಕೂಡಿ ವ್ಯಂಗ್ಯ ಮಾತುಗಳಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ. ಕುಂಟೆ ತುದಿಗೆ ಕೊರಳು ಹಾಕಿ ಹೆಂಟೆ ಮಣ್ಣು ಸಮ ಮಾಡಿ ಗಂಟೆ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ. ಶ್ರುತಿ ಮೇಳ ತಂಬೂರಿಗೊಂಡು ಸೂಳೆಯಂತೆ ಕುಣಿಯುವುದು ಹೊಟ್ಟೆಗಾಗಿ. ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ ನಾನಾ ವೇಷಗಳೆಲ್ಲ ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ.